ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರ್ಮ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶ್ರೀ ಪರಮಾತ್ಮನೇ ನಮಃ. ಗಣೇಶ್ ಗೀತಾ ಅಧ್ಯಾಯ ಸಾತ್ವ ಉಪಾಸನಾ ಯೋಗ. ವರಣ್ಯ ಮನಾಲ ಹೇ ಗಜಾನನ, ಶುಕ್ಲಗತಿ ಕಶಾಲ ಮಂತಾದ, ಕೃಷ್ಣಗತಿ ಕೋನತಿ, ಬ್ರಹ್ಮ ಕೋನತಿ, ಸಂಸಾರ ಕೋಂತ, ಕೃಪಾ ಕರುನ್ ಹೆ ಮಲಾ ಸಾಂಗ್ನೆಯಲ್ಲ ತು ಯೋಗ್ಯ ಆಹೆಸ್. ಶ್ರೀ ಗಜಾನನ್ ಮನಾಲ, ಅಗ್ನಿ ಸೂರ್ಯಪ್ರಕಾಶ ದಿವಸ್ ಆನಿ ಕರ್ಮ ಕರ್ನೆಯಲ್ಲ ಯೋಗ್ಯ ಆಸೆ ಅಯನ್ ಮಂಜೆ ಉತ್ತರಾಯನ್ ಹಿ ಶುಕ್ಲಗತಿ ಹೋಯ್. ಕೃಷ್ಣ ಪಕ್ಷ ಚಂದ್ರಪ್ರಕಾಶ ಧೂಮಯುಕ್ತ ಅಗ್ನಿ ರಾತ್ರ ಆನಿ ದಕ್ಷಿಣಾಯನ್ ಹಿ ಕೃಷ್ಣಗತಿ ಹೋಯ್. ಯಾ ದೋನ್ ಗತಿ ಅನುಕ್ರಮಾನೆ ಬ್ರಹ್ಮ ಆನಿ ಸಂಸಾರ ಯನ್ನ ಕಾರಣೆ ಆಹೆ. ಹೇ ದೃಶ್ಯ ವ ಅದೃಶ್ಯ ಸರ್ವ ಜಗ ಬ್ರಹ್ಮ ಹೋಯ್ ಅಸೆ ಜಾಣ. ಪಂಚಭೂತಾತ್ಮಕ ಜೆ ತೆ ಕ್ಷರ ವ ತ್ಯಾಚ್ಯಾ ಆತ ಅಸಣಾರೆ ತೆ ಅಕ್ಷರ ಯಾ ದೋಹೋಂಚಾಹಿ ಜೆ ಪಲಿಕಡಚೆ ತೆ ಶುದ್ಧ ವ ಸನಾತನ ಬ್ರಹ್ಮ ಅಸೆ ಜಾಣ. ಅನೇಕ ಜನ್ಮಮದೆ ಉತ್ಪತ್ತಿ ಹೋನೆ ಯಲ ಸಂಸಾರ ಮಂತಾದ. ಜೆ ಮಜಕಡೆ ಲಕ್ಷ ದೇತ್ ನಾಯಿತ್ ತೆ ಸಂಸಾರ ಅಪ್ರತ ಯತಾದ. ಜೆ ಮಾಜಿ ಯೋಗ್ಯ ಪ್ರಕಾರೆ ಉಪಾಸನಾ ಕರ್ತಾದ ತೆ ಬ್ರಹ್ಮ ಪಾವತಾದ. ಧ್ಯಾನ ಆದಿ ಕರುನ್ ಉಪಚಾರಾನ್ನಿ ತಸೆಚ್ ಪಂಚಾಮೃತಾದಿಕಾನ್ನಿ ಸ್ನಾನ ವಸ್ತ್ರೆ ಅಲಂಕಾರ ಸುಗಂಧ ಧೂಪ ದೀಪ ನೈವೇದ್ಯ ಫಲ ತಾಂಬೂಲ್ ಅನಿ ದಕ್ಷಿಣ ಯಾನ್ನಿ ಭಕ್ತಿಪೂರ್ವಕ ಏಕ ಚಿತ್ತಾನೆ ಜೋ ಮಾಜಿ ಅರ್ಚನ ಕರ್ತೋ ತ್ಯಾಚಿ ಇಚ್ಛಾ ಮೀ ಪೂರ್ಣ ಕರ್ತೋ. ಯಾ ಪ್ರಮಾಣೆ ಪ್ರತ್ಯೇಕ ದಿವಸಿ ಜೋ ಭಕ್ತ ಭಕ್ತಿನೇ ಮಾಜಿ ಅರ್ಚನ ಕರ್ತೋ ಅಥವಾ ಸ್ಥಿರ ಚಿತ್ತಾನೆ ಮಾನಸ್ ಪೂಜಾ ಕರ್ತೋ ಅಥವಾ ಫಳ ಪತ್ರ ಪುಷ್ಪ ಮೂಲ ಉದಕ ಇತ್ಯಾದಿಕಾನ್ನಿ ಪ್ರಯತ್ನಾನೆ ಮಾಜಿ ಪೂಜಾ ಕರ್ತೋ ತ್ಯಾಲಾ ತೇತೆ ಇಷ್ಟ ಫಳ ಪ್ರಾಪ್ತ ಹೋತೆ. ತಿನ್ನೇ ಪ್ರಕಾರಚ್ಯಾ ಪೂಜಾನ್ಮದೆ ಮಾನಸ್ ಪೂಜಾ ಶ್ರೇಷ್ಠ ಮಾನ್ಲಿ ಆಹೆ. ಮಾಜಿ ಇಚ್ಛಾರಹಿತ ಜೀ ಪೂಜಾ ಕರ್ತಾತ್ ತೀ ದೇಖಿಲ್ ಉತ್ತಮ ಪೂಜಾ ಮಾನ್ಲಿ ಜಾತೆ. ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಯತಿ ಅಥವಾ ಇತರ ಕೋಣಿಹಿ ಏಕ ಪ್ರಕಾರಚಿ ಪೂಜಾ ಕೇಲೇನೆ ದೇಖಿಲ್ ಸಿದ್ಧಿ ಪಾವತು. ಮಾಜಾ ಅಥವಾ ಇತರ ದೇವತೆಚಾ ದ್ವೇಷ ಕರ್ನಾರಾ ಜೊ ಮಾಜಾಹುನ್ ಇತರ ದೇವಾಂಚೆ ಪೂಜನ ಕರ್ತೋ ತೋ ದೇಖಿಲ್ ವಸ್ತುತಃ ಮಾಜೆಚ್ ಪೂಜನ ಕರ್ತೋ ಪನ್ ಹೇ ರಾಜಾ ತೇ ಅವಿಧಿಯುಕ್ತ ಪೂಜನ ಹೋಯ್. ಇತರ ದೇವತೆಚಾ ಅಥವಾ ಮಾಜಾ ದ್ವೇಷ ಕರ್ನಾರಾ ಅಸುನ್ ಜೊ ದುಸರ್ಯಾ ಕೋಂತ್ಯಾಹಿ ದೇವತೆಚಿ ಪೂಜಾ ಕರಿತ್ ನಾಹಿ ತೋ ಸರ್ವದಾ ದುಃಖಭಾಕ್ ಹೋವುನ್ ಹಜಾರೊ ಕಲ್ಪಾಪರ್ಯಂತ ನರಕಾಪ್ರತ್ ಜಾತೋ. ಅಗೋದರ ಭೂತ ಶುದ್ಧಿ ಮಂಜೆ ಮಾತಿ ಉದಕ ಇತ್ಯಾದಿಕಾಂಚಿ ಶುದ್ಧ ಕರುನ್ ನಂತರ ಪ್ರಾಣಾಚಿ ಮಂಜೆ ಶರೀರಾತಿಲ್ ವಾಯುಂಚಿ ಸ್ಥಾಪನಾ ಕರಾವಿ. ನಂತರ ಚಿತ್ತಾಚ್ಯಾ ವೃತ್ತಿಚೆ ಆಕರ್ಷಣ ಕರುನ್ ನ್ಯಾಸಾಲ ಆರಂಭ ಕರಾವ. ಅಂತರ್ಮಾತೃಕಾ ನ್ಯಾಸ ಕರುನ್ ಷಡಂಗ ಅಸಾ ಬಹಿರ್ಮಾತೃಕಾ ನ್ಯಾಸ ಕರಾವ. ಮೂಳ ಮಂತ್ರಾಚಾ ನ್ಯಾಸ ಕರುನ್ ನಂತರ ಧ್ಯಾನ ಕರಾವಿ ವ ಮಂತ್ರಾಚಾ ಜಪ ಕರಾವ. ಜಸಾ ಗುರುಮುಖಾನೆ ಪ್ರಾಪ್ತ ಝಾಲೇಲಾ ಅಸೇಲ್ ತಸಾ ಮಂತ್ರ ಸ್ಥಿರ ಚಿತ್ತ ಹೋವುನ್ ಜಪಾವ. ಜಪ ಕೇಲ್ಯಾವರ್ ದೇವಾಲಾ ಅರ್ಪಣ ಕರುನ್ ಶ್ರೋತ್ರಾದಿ ಅನೇಕ ಪ್ರಕಾರೆ ಸ್ತುತಿ ಕರಾವಿ. ಯಾ ಪ್ರಕಾರೆ ಜೋ ಮಾಜಿ ಉಪಾಸನಾ ಕರ್ತೋ ತ್ಯಾಲಾ ಶಾಶ್ವತ ಮೋಕ್ಷ ಪ್ರಾಪ್ತ ಹೋತೋ. ಜೋ ಮನುಷ್ಯ ಉಪಾಸನಾಹೀನ ತ್ಯಾಲಾ ಧಿಕ್ಕಾರ ಅಸೋ ತೋ ವ್ಯರ್ಥ ಜನ್ಮ ಪಾವಳಾ. ಮೀ ಯಜ್ಞ ಆಹೆ ಔಷಧ ಆಹೆ ಮಂತ್ರ ಅಗ್ನಿ ರಾಜ್ಯ ಹವಿರ್ದ್ರವ್ಯ ಹವನ್ ಧ್ಯಾನ ಧ್ಯೇಯ ಸ್ತುತಿ ಸ್ತೋತ್ರ ದಮನ್ ನಮನ್ ಭಕ್ತಿ ಉಪಾಸನಾ ವೇದಾನ್ನೇ ಜಾಣ್ಯಾಲಾ ಯೋಗ್ಯ ಅಸೆ ಪವಿತ್ರ ಬ್ರಹ್ಮ ಪಿತಾಮಹಾಚಾ ಮಂಜೆ ಬ್ರಹ್ಮದೇವಾಚಾ ದೇಖಿಲ್ ಪಿತಾಮಹ ಪವಿತ್ರ ಕರ್ನಾರಾ ಓಂಕಾರ ಸಾಕ್ಷಿ ಪ್ರಭು ಮಿತ್ರ ಗತಿ ನಾಶ ಉತ್ಪತ್ತಿ ಪೋಷಕ ಬೀಜ ಶರಣ ಸ್ಥಾನ ನಿವಾಸ ಅಸತ್ ಮೃತ್ಯು ಸತ್ ಮೃತ್ಯುರಾಹಿತ್ಯ ಅಥವಾ ಮೋಕ್ಷ ಬ್ರಹ್ಮ ದಾನ ಹೋಮ ತಪ್ ಭಕ್ತಿ ಜಪ ಸ್ವಾಧ್ಯಾಯ ಹೀ ಸರ್ವ ಮೀ ಆಹೆ. ಭಕ್ತ ಜೆ ಜೆ ಕರೀಲ್ ತೇ ಸರ್ವ ತ್ಯಾನೆ ಮಲ ಅರ್ಪಣ ಕರಾವಿ. ಶ್ರೇಯ ತಸೆ ದುರಾಚಾರಿ अथवा पापी, क्षत्रिय, वैश्य अथवा शूद्र हे माझा आश्रय केला असता मुक्त होतात। मग माझ्या भक्तीने ब्राह्मण मुक्त होतील हे कशास सांगावयास पाहिजे। या माझ्या विभूती जाणणारा माझा भक्त नाश पावत नाही। देव अथवा ऋषी माझी उत्पत्ती व या विभूती जाणत नाहीत। नाना प्रकारच्या विभूतींनी विश्व व्यापून मी स्थित आहे। जगामध्ये जे जे अत्यंत श्रेष्ठ आहे ते माझी विभूती आहे असे जाण। याप्रमाणे उपासना योग नावाचा हा सातवा अध्याय या ठिकाणी समाप्त होत आहे। गंगणपतये नमहा।